ಇದುವರೆಗೆ ಬಸವರಾಜ್ ಮಾರುತಿ ಭಜಂತ್ರಿ ಹಾಗೂ ಮೇಳದವರಿಂದ ನಗಾರಿ ನೌಬತ್ ವಾದನ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ. ಇನ್ನು ನಾಳೆಯ ಕೃಷಿರಂಗದಲ್ಲಿ ಮೊದಲಿಗೆ ಮೆಣಸಿನಕಾಯಿ ಬೆಳೆಗಳಲ್ಲಿ ರೋಗಗಳ ನಿರ್ವಹಣೆ ಕುರಿತು ಡಾಕ್ಟರ್ ಮಹೇಶ್ ವೈಎಸ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ರಾಮೇಶ್ವರ್ ಶಿರಬಡಗಿ. ಅನಂತರ ಕೃಷಿ ವಾರ್ತೆ. ನಂತರ ನಾವಲ್ಗಿಯ ರುಕ್ಮವ್ವ ಹನುಮಂತ್ ಬರಗಾಳ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳುತ್ತೀರಿ. ಇದುವರೆಗೆ ಕೃಷಿ ರಂಗ ಪ್ರಸಾರವಾಯಿತು.